This lovely song is brought to you by www.brachte.net. पर सोच जुन भी उम्मीद न भवी दास विश्वी अरमानु न भवी यवे चपे दो खुशाले दो पारा दाद गमुनो तूफानु न भवी सोग बप खुग गुतम त्या जिनकी सस्बे रोजे बवी मुंजू न बवी पलो यो लो यो स्पिनु स्पिनु गिरो आद दरो गो कसमू ಬದನಾಮದ ಮಿನಾರು ವಾನಿಯ ಕರ್ಸುಮ್ರ ಬದನಾಮದ ಹರ್ಸುಮ್ರ ಬದನಾಮದ ಪ್ರೀತಮು ಹಸ್ತ ಫಿಕರ್ ರಾಜ ಜುಂದಾನವಾಯಿ ರಾಜ ಜುಂದಾನವಾಯಿ ಪ್ರೀತಮು ಹಸ್ತ ಫಿಕರ್ ರಾಜ ಜುಂದಾನವಾಯಿ ರಾಜ ಜುಂದಾನವಾಯಿ ಕಲಾರಾಧ ಸವಾಯಿ ಕಲರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಸರ್ಗು ತೇಜ ಸವಾಯಿ ಆಗ ಪೊಕ್ಲ ನವಾಯಿ ಆಗ ಪೊಕ್ಲ ನವಾಯಿ ಸರ್ಗು ತೇಜ ಸವಾಯಿ ಆಗ ಪೊಕ್ಲ ನವಾಯಿ ಆಗ ಪೊಕ್ಲ ನವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ ಕಲಾರಾಧ ಸವಾಯಿ